ಗುರು ಬಸವ ಶ್ರೀ ಗುರು ಬಸವ ಲಿಂಗ ಎನ್ನುವುದು ಅದಿಮೂಲ ಮಂತ್ರ ಆಧಾರದ ಓಂಕಾರ ಸ್ವಯಮಂತ್ರ ಇದ ಸಾಧಿಸಿದಂತ ಮಾತ್ಮನ ಮನೆಯೇ ಬಾಮನೆ ನೋಡಂತ ಇದ ಸಾಧಿಸಿದಂತ ಮಾತ್ಮನ ಮನೆಯೇ ಮಾಮನೆ ನೋಡಂತ ಬಸವ ಎಂಬ ಮೂರಕ್ಷರ ದುಸಿರಿ ನೋಡ್ ಹುಟ್ಟಿತು ಘನಮಂತ್ರ ಹೌದು ಅಂಡಪಿಂಡ ಬ್ರಹ್ಮಾಂಡ ಅಂಡಪಿಂಡ ಬ್ರಹ್ಮಾಂಡದ ಮೂಲಕ ಆದಿ ಬಸವ ಮಂತ್ರ ವೃಷಭನಾಗಿ ಬಸವ ತಂದ ಮಂತ್ರ ಬಸಿತ ರುದ್ರಾಕ್ಷಿ ಚಟು ಸ್ಥಳ ಶೂನ್ಯಕ್ಕೆ ಬಸವಂದೇ ಮಹಾಮಂತ್ರ ಬಸಿತ ರುದ್ರಾಕ್ಷಿ ಚಟು ಸ್ಥಳ ಶೂನ್ಯಕ್ಕೆ ಬಸವಂದೇ ಮಹಾಮಂತ್ರ ಬಸವನಿಂದಲೇ ಹುಟ್ಟಿತು ಪಾದೋದಕ ಹೌದು ಬಸವನಿಂದಲೇ ಹುಟ್ಟಿತು ಪಾದೋದಕ ಹಸ್ತಮಸ್ತಕ ಮಂತ್ರ ಅಸ್ತಿವಾರ ಬಲವುಳ್ಳು ಆ ಮಂತ್ರ ಇಂಥ ಅಷ್ಟಸಿದ್ಧಿಗಳ ಗೆಲುವುಂಡ ಯುಗಧರ್ಮ ನುಡಿದ ಬಸವ ಮಂತ್ರ ಇಂಥ ಅಷ್ಟಸಿದ್ಧಿಗಳ ಗೆಲುವುಂಡ ಯುಗಧರ್ಮ ನುಡಿದ ಬಸವ ಮಂತ್ರ ಬಸವ ಎಂಬ ಮೂರಕ್ಷರ ಬಸವ ಎಂಬ ಮೂರಕ್ಷರ ದುಸುರಿನ ಹುಟ್ಟಿತು ಘನ ಮಂತ್ರ ಶರಣರಿಗೆ ಸಿಕ್ಕಿತು ಸ್ವತಂತ್ರ ಚಿಂತನ ಮಂಥನ ಗ್ರಂಥಿಯ ಗರಡಿಯ ವಚನದ ನಿಜ ಮಂತ್ರ ವಚನದ ನಿಜ ಮಂತ್ರ ವಚನದ ನಿಜ ಮಂತ್ರ ಉಸಿರು ಇರೋ ತನಕ ಹುಷಾರಾಗಿರು ಉಸಿರು ಇರೋ ತನಕ ಹುಷಾರಾಗಿರು ಉಸಿರು ಹೋದ್ಮೇಲೆ ನಿನ್ನ ಹೆಸರು ಉಳಿಯೋದು ಉಸಿರು ಇದ್ದಾಗ ಉಸಿ ನುಡಿದೆ ಅಂದ್ರೆ ದೆಶ ಕಮ್ಮಿ ಆಗುವುದು ಯುಗ ಧರ್ಮ ದೆಶ ಕಮ್ಮಿ ಆಗುವುದು ಯುಗ ಧರ್ಮ ಮಸ್ತಕ ಸರಿಯಿದ್ದರೆ ಪುಸ್ತಕ ಸುಟ್ಟು ಬರಿಬಹುದು ಮಸ್ತಕ ಸರಿಯಿದ್ದರೆ ಪುಸ್ತಕ ಸುಟ್ಟು ಬರಿಬಹುದು ಅದರ ವಿಸ್ತಾರ ವಿಕಾಸ ಆದಂತೆ ಎಂತೆಂಥ ಅಸ್ತಪ್ರತಿ ಹೊರಡುವುದು ಯುಗ ಧರ್ಮ ಎಂತೆಂಥ ಅಸ್ತಪ್ರತಿ ಹೊರಡುವುದು ಯುಗ ಧರ್ಮ ಶಿಕ್ಷೆ ಮತ್ತು ಶಿಕ್ಷಣ ಶಿಕ್ಷೆ ಮತ್ತು ಶಿಕ್ಷಣ ಸಮ ಇದ್ರೆ ತಕ್ಷಣವೇ ನೋಡವನ ಲಕ್ಷಣ ಶಿಕ್ಷೆಯಿಂದಾಗಿ ಶಿಕ್ಷಣವು ಮುಂದಾದ್ರೆ ಅದು ರಾಕ್ಷಸರ ಗಣ ಎಂದ ಯುಗಧರ್ಮ ಅದು ರಾಕ್ಷಸರ ಗಣ ಎಂದ ಯುಗಧರ್ಮ ವಿಶ್ವವಿದ್ಯಾನಿಲಯಗಳು ಎಷ್ಟೋ ಇಯವು ಈ ವಿಶ್ವದಲ್ಲಿ ಅಂತ ವಿಶ್ವವನ್ನೇ ನಿನ್ನ ಮಸ್ತಕದ ವಿದ್ಯಾಲಯದೊಳಗೊಂದಿರುವೆ ವಿಸ್ತರಿಸಿ ನೋಡೋ ಯುಗಧರ್ಮ ವಿಸ್ತರಿಸಿ ನೋಡೋ ಯುಗಧರ್ಮ ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ ಶಿಖರದೊಳಗೆ ನೀವು ವಕ್ರವಾಗಿ ಎಣ್ಣೆ ಹಾಕಿದ್ರೆ ಎಲ್ಲ ತಕ್ರಮಕರ ಬುದ್ಧಿ ಯುಗಧರ್ಮ ತಕ್ರಮಕರ ಬುದ್ಧಿ ಯುಗಧರ್ಮ ಆ ಗುರಿಯ ಮುಟ್ಟಿಸೋ ಗುರುವರ ಕರುಣಾ ಕರುಣಾ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ಗುರಿಯ ಮುಟ್ಟಿಸೋ ಗುರುವರ ಕರುಣಾ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ನಿರುಪಮ ನಿರ್ಗುಣ ನಿರವಯ ನಿರಲಂಬ ನಿರುಪಮ ನಿರ್ಗುಣ ನಿರವಯ ನಿರಲಂಬ ಪರಿಪೂರ್ಣ ಪರವಸ್ತು ಪರಿಪೂರ್ಣ ಪರವಸ್ತು ಪರಬ್ರಹ್ಮನಿದಿಯೇ ಗುರಿಯ ಮುಟ್ಟಿಸೋ ಗುರುವರೇ